ಈಗ 20ನೇ ಪದ್ಯದಲ್ಲಿ ವರುಣ, ನಾರದ, ಭೃಗು, ಅಗ್ನಿ, ಪ್ರಸೂತಿ ದೇವಿಯರು ಇವರ ವಿಚಾರವನ್ನು ತಿಳಿಸ್ತಾರೆ. ತರಣಿಗಿಂತಲೇ ಪಾದ ಪಾದರೆ ವರುಣ ನೀಚ ಮಹಾಭಿಷಕ್ ದರ್ದುರ ಸುಷೇಣನು ಶಂತನವು ನಾಲ್ವರು ವರುಣನ ರೂಪ. ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ. ಅಗ್ನಿ ಭೃಗು ಅಜಗರುಳ ಪತ್ನಿ ಪ್ರಸೂತಿ ಮೂವರು ನಾರದನಿಗದಮ. ತರಣಿಗಿಂತಲೇ ಅಂದರೆ ಸೂರ್ಯನಿಗಿಂತ ಪಾದ ಪಾದರೆ, ಪಾದ ಅಂದರೆ ನಾಲ್ಕನೇ ಒಂದು ಭಾಗ, ಅದರೊಳಗೆ ಅರ್ಧ ಅಂದರೆ 1/8 ಎಂಟನೇ ಒಂದು ಭಾಗ. ಪಾದ ಪಾದರೆ ಅದು ಅಷ್ಟನ್ನು ಸೇರಿಸಿದ್ರೆ 1/8 ಅಷ್ಟು ಅಂಶ ವರುಣನು ಕಡಿಮೆ. ಮಹಾಭಿಷಕನ ರಾಜ ಸೂರ್ಯವಂಶದಲ್ಲಿ ದರ್ ದೂರ ಅಂತ ಕಪ್ಪೆ ಅಂದರೆ ಮಂಡೋಕ್ಯ ಉಪನಿಷತ್ತಿನ ಋಷಿ ಸುಷೇಣನೆಂಬ ಕಪಿ ಶಂತನು ರಾಜನಾಗಿ ಚಂದ್ರವಂಶದಲ್ಲಿ. ಹೀಗೆ ವರುಣನಿಗೆ 4 ಅವತಾರಗಳು. ಸುರಮುನಿ ದೇವರ್ಷಿ ನಾರದರು ವರುಣನಿಗೆ ಕಿಂಚಿತ್ ಕಡಿಮೆ. ಅಗ್ನಿ ಭೃಗು ದಕ್ಷ ಪ್ರಜಾಪತಿಯ ಪತ್ನಿಯಾದ ಪ್ರಸೂತಿ ಈ ಮೂವರು ನಾರದರಿಗಿಂತ ಸ್ವಲ್ಪ ಕಡಿಮೆ. ಅಜಗೊರಳ ಅಂದರೆ ಮೇಕೆ ತಲೆಯನ್ನು ಜೋಡಿಸಿದ್ರಿಂದ ದಕ್ಷ ಪ್ರಜಾಪತಿಗೆ ಅಜಗೊರಳ ಅಂತ ಹೆಸರು. ಹೀಗೆ ಸೂರ್ಯನ, ವರುಣ, ನಾರದ, ಭೃಗು ಇವರ ಅವತಾರ ವಿಚಾರ ಹೇಳಿ ಸೂರ್ಯನಿಗಿಂತ ಇವರು ತಾರತಮ್ಯದಲ್ಲಿ ಕಡಿಮೆ ಅನ್ನೋದನ್ನು ಹೇಳ್ತಾರೆ. ವರುಣ ಸೂರ್ಯನಿಗಿಂತಲೇ ಅಂದರೆ ತರಣಿಗಿಂತಲೇ ಪಾದ ಪಾದರೆ ಅಂದರೆ 8ನೇ ಒಂದು ಭಾಗ. ಪಾದ ಅಂದರೆ ಕಾಲು ಭಾಗ, 1/4. ಪಾದರೆ ಅಂದರೆ ಕಾಲಿನಲ್ಲಿ ಮತ್ತೆ ಅರ್ಧ ಭಾಗ ಅಂದರೆ 1/8 ಈಸ್ ಈಕ್ವಲ್ ಟು 3/8 ಅಥವಾ 8/3 ಅಂತ. ಹಿಂದಿನ ರೂಪಾಯಿ ಲೆಕ್ಕಾಚಾರದ ಹೇಳೋದಾದರೆ 6 ಆಣೆ ಭಾಗದಷ್ಟು ಅಂತ. ರೂಪಾಯಿ ಅಂದರೆ 16 ಆಣೆಗಳು, ಅಲ್ಲಿ 4+2 6 ಆಣೆ ಭಾಗ ಅಂತ. ಹೀಗೆ ವರುಣದೇವರಿಗೆ 4 ಅವತಾರಗಳು, ಸೂರ್ಯನಿಗಿಂತ ಕಡಿಮೆ ಅನ್ನೋದನ್ನು ಹೇಳ್ತಾರೆ. ಮಹಾಭಿಷಕ್ ಅಂತ ಒಂದು ಮಳೆಗಾಲದ ಸಮಯ. ಆಗ ಬ್ರಹ್ಮದೇವರು ಪೂರ್ವ ಸಮುದ್ರ ತೀರದಕ್ಕೆ ಸ್ನಾನಕ್ಕೆ ಅಂತ ಬರ್ತಾರೆ. ಸಮುದ್ರ ರಾಜ ವರುಣ ಬಲವಾದ ಅಲೆಗಳಿಂದ ಕೂಡಿ ಆ ಬ್ರಹ್ಮದೇವರ ತಲೆಯ ಮೇಲೆ ಸಮುದ್ರೋದಕವನ್ನು ಸಿಡಿಸ್ತಾನೆ, ಎರಚ್ತಾನೆ. ಆಗ ತಪಶ್ಚರ್ಯೆಯಲ್ಲಿರೋರು ಬ್ರಹ್ಮದೇವರಿಗೆ ಕೋಪ ಬರುತ್ತೆ, ವರುಣನಿಗೆ ಭೂಮಿಯಲ್ಲಿ ಜನಿಸುವಂತ ಶಾಪವನ್ನು ಕೊಡ್ತಾರೆ. ಅದರಂತೆ ವರುಣ ಮಹಾಭಿಷಕ್ಕನ ರಾಜನಾಗಿ ಭೂಮಿಯಲ್ಲಿ ಹುಟ್ಟಿ ಕೆಲಕಾಲ ಇದ್ದು ಭೂಮಿಯಲ್ಲಿ ನಂತರ ದೇಹತ್ಯಾಗ ಮಾಡಿದ. ಈ ಮಹಾಭಿಷಕ್ ಅನ್ನೋದು ರಾಜನ ಹೆಸರು, ಅವನೇ ವರುಣನ ಪ್ರಥಮ ಅವತಾರ ಮಹಾಭಿಷಕ್ ಅಂತ ರಾಜ. ಇನ್ನು ದರ್ದೂರ ಅಂದರೆ ಕಪ್ಪೆ, ದರ ದೂರ ಅಂತ ಒಂದು ಕಪ್ಪೆ ಅಂದರೆ ಮಂಡೂಕ ಅಂತ ಅರ್ಥ. ವರುಣ ಕಪ್ಪೆಯ ರೂಪದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಅಂತ ಈ ವಿಷಯ ಮಂಡೂಕ್ಯ ಉಪನಿಷತ್ತಿನಲ್ಲಿ ತಿಳಿಸಲ್ಪಟ್ಟಿದೆ. ಮಂಡೂಕರೂಪಿ ವರುಣ ಸ್ತುಷ್ಟಾವ ಹರಿಂ ಅವ್ಯಯಮಿತಿ. ಇದರಿಂದ ದರ್ದೂರ ಅಂತ ಆ ವರುಣನಿಗೆ ಮಂಡೂಕರೂಪ, ಇದೇ 2ನೇ ಅವತಾರ. ಧರ್ಮ ಸಂಸ್ಥಾಪನೆಗಾಗಿ ಭಗವಂತ ದೇವತೆಗಳಿಂದ ಪ್ರಾರ್ಥಿತನಾಗಿ ಶ್ರೀರಾಮಚಂದ್ರನಾಗಿ ತ್ರೇತಾಯುಗದಲ್ಲಿ ಅವತಾರ ಮಾಡ್ತಾನೆ. ಆಗ ಎಲ್ಲ ದೇವತೆಗಳು ಪರಮಾತ್ಮನ ಆದೇಶದಂತೆ ಬಲ್ಲೂಕಗಳಾಗಿ ಅಂದರೆ ಕಪಿಗಳಾಗಿ ಅವತಾರವನ್ನು ಮಾಡ್ತಾರೆ. ಆ ಸಮಯದಲ್ಲಿ ವರುಣ ಸುಷೇಣ ಅನ್ನೋ ಹೆಸರಿನಿಂದ ತಾನೂ ಕಪಿಯಾಗಿ ವಾನರನಾಗಿ ಅವತಾರವನ್ನು ಮಾಡ್ತಾನೆ. ಈ ಸುಷೇಣ ಕಪಿಗಳ ವೈದ್ಯ. ಇಂದ್ರಜಿತ್ತುವಿನ ಬಾಣಪ್ರಯೋಗದಿಂದ ಲಕ್ಷ್ಮಣ ಮೂರ್ಛಿತನಾದಾಗ ಹನುಮಂತ ದೇವರಿಂದ ಗಂಧಮಾದನ ಪರ್ವತವನ್ನು ತರಿಸಿ ಸಂಜೀವಿನಿಯನ್ನು ಮೂಲಿಕೆಯನ್ನು ಪ್ರಯೋಗಿಸಿರುವಂತಹ ಪ್ರಸಂಗ ರಾಮಾಯಣದಲ್ಲಿ ವಾಲ್ಮೀಕಿಗಳು ವರ್ಣಿಸ್ತಾರೆ. ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ನಿರಂತರ ಭಕ್ತಿ ಉಳ್ಳವನಾದ್ರಿಂದ ಸುಷೇಣ ಅಂತವನಿಗೆ ಹೆಸರು. ಈ ಸುಷೇಣ ವಾಲಿಯ ಮಾವ, ತಾರೆಯ ತಂದೆ. ಇನ್ನೊಂದು ಅವತಾರ ಶಂತನು ಅಂತ. ಬ್ರಹ್ಮದೇವರ ಶಾಪದಿಂದ ವರುಣ ಮಹಾಭಿಷಕ್ಕನ ಹೆಸರಿನಿಂದ ಭೂಮಿಯಲ್ಲಿ ಹುಟ್ಟಿ ದೇಹತ್ಯಾಗವನ್ನು ಮಾಡಿದ ನಂತರದಲ್ಲಿ ಶಂತನು ಚಕ್ರವರ್ತಿಯಾಗಿ ಅವತಾರವನ್ನು ಮಾಡ್ತಾನೆ. ವರುಣ ಬ್ರಹ್ಮಲೋಕವನ್ನು ಸೇರಿದ್ಮೇಲೆ ಒಂದಿನ ಬ್ರಹ್ಮ ಸಭೆಯಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಗಂಗೆ ಹುಟ್ಟಿರ್ತಕ್ಕಂಥ ವಸ್ತ್ರ, ವರುಣನ ಪತ್ನಿ ಗಂಗೆ ಹುಟ್ಟಿರ್ತಕ್ಕಂಥ ವಸ್ತ್ರ ಸ್ವಲ್ಪ ಅಸ್ತವ್ಯಸ್ತ ಆದಾಗ ಅಲ್ಲಿ ಇದ್ದ ದೇವತೆಗಳೆಲ್ಲ ನಗ್ನ ಸ್ತ್ರೀಯರನ್ನು ನೋಡಬಾರ್ದು ಅಂತ ತಲೆಯನ್ನು ತಗ್ಗಿಸ್ತಾರೆ. ಆದರೆ ಮಹಾಭಿಷಕನ ರಾಜ ಮಾತ್ರ ಗಂಗೆಯನ್ನು ನೋಡ್ತಾ ಇರ್ತಾನೆ. ಆಗ ಬ್ರಹ್ಮದೇವರು ಕೋಪದಿಂದ ಮಹಾಭಿಷಕ್ ನಿನಗೆ ಪುನಃ ಭೂಮಿಯಲ್ಲಿ ಜನ್ಮ ಆಗಲಿ ಅಂತ ಶಾಪವನ್ನು ಕೊಡ್ತಾರೆ. ಅದರಂತೆ ವರುಣ ಪ್ರತೀಪರಾಜನ ಮಗನಾಗಿ ಶಂತನು ಅನ್ನೋ ಹೆಸರಿನಿಂದ ಭೂಮಿಯಲ್ಲಿ ಅವತಾರವನ್ನು ಮಾಡ್ತಾರೆ. ಮತ್ತೆ ಪುನಃ ಗಂಗಾದೇವಿಯನ್ನೇ ಮದುವೆಯಾಗಿ ಬಹುಕಾಲ ವಾಸವಾಗಿರ್ತಾನೆ. ಬ್ರಹ್ಮದೇವರು ಶಾಂತೋಭವ ಅಂದರೆ ನೀನು ಶಾಂತನಾಗು ಅಂತ ಹೇಳಿದ್ರಿಂದ ಶಂತನು ಅಂತ ಅವನಿಗೆ ಹೆಸರಾಯಿತು. ವರುಣ ಚಂದ್ರವಂಶದ ಪ್ರತೀಪರಾಜನಲ್ಲಿ ಪುತ್ರತ್ವೇನ ಅವತಾರವನ್ನು ಮಾಡ್ತಾನೆ. ಸುನಂದೇ ಆ ಶಂತವೆನ್ನುವಿನ ತಾಯಿ. ದೇವ ಅಪಿ ಮತ್ತು ಬಾಹ್ಲಿಕರೆಂಬವರು ಶಂತವೆನ್ನುವಿನ ಸಹೋದರರಾಗ್ತಾರೆ. ಹೀಗೆ ಮಹಾಭಿಷಕ್ ಸುಷೇಣಶ್ಚ ಮಂಡೂಕಃ ಶಂತನುಸ್ತತ ಏತೆ ಪ್ರಾಗ್ ವರುಣಾಹ ಸೂರ್ಯೋಪಾದಪಾದಾರ್ಧತೋ ಅಧಮಃ ಅಂತ ತಾರತಮ್ಯ ಕೌಸ್ತುಭದಲ್ಲಿ ತಿಳಿಸ್ತಾರೆ. ಹೀಗೆ ವರುಣನಿಗೆ ಮಹಾಭಿಷಕ್, ದರದುರ, ಮಂಡೂಕ, ಸುಷೇಣ ಮತ್ತು ಶಂತನು ಅಂತ ನಾಲ್ಕು ಅವತಾರಗಳು. ಮಹಾಭಿಷಕ್, ದರದುರ ಅಥವಾ ಮಂಡೂಕ, ಸುಷೇಣ ಮತ್ತು ಶಂತನು. ಮುಂದೆ ನಾರದ ಮುನಿಗಳ ವಿಚಾರವನ್ನು ತಿಳಿಸ್ತಾರೆ. ಬ್ರಹ್ಮದೇವರ ತೊಡೆಯಿಂದ ಜನಿಸಿದವರೇ ನಾರದರು, ಅಂಕೋದ್ಭವರು ಅಂತ. ನಾರಂ ಅಂದರೆ ದೋಷರಹಿತವಾಗಿರ್ತಕ್ಕಂಥ ಜ್ಞಾನವನ್ನು ದ ಕೊಡುವವರು. ಆದ್ದರಿಂದ ಅವರಿಗೆ ನಾರಂ ದದಾತೀತಿ ನಾರದಃ. ತ್ರಿಲೋಕ ಸಂಚಾರಿಗಳು, ಭಗವಂತನ ಕಾರ್ಯಸಾಧಕರು, ಸಕಲ ದೇವ ದಾನವ ಮಾನವರಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವರು. ಮಹತಿಯನ್ನು ವೀಣೆಯನ್ನು ಕೈಯಲ್ಲಿ ಹಿಡಿದು ಸದಾಕಾಲ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ದೇವರ್ಷಿಗಳಾಗಿದ್ದರಿಂದ ಸುರಮುನಿ ಅಂತ ಕರೀತಾರೆ. ವಿಶೇಷಣವನ್ನು ಕೊಟ್ಟು ಹೇಳ್ತಾರೆ ಸುರಮುನಿ ನಾರದರು. ನಾರದರು ಅಜನ್ಮ ಬ್ರಹ್ಮಚಾರಿ, ಸ್ವಯಂಭೂ ಮನ್ವಂತರದಲ್ಲಿ ಬ್ರಹ್ಮರ 10 ಮಂದಿಯಲ್ಲಿ ಕಡೆಯವರು. ಮರೀಚಿ ಅತ್ರ ಅಂಗಿರಸ, ಮರೀಚಿ ಅತ್ರಿ ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷಶ್ಚ, ದಶಂ ಅಸ್ತತ್ರ ನಾರದಃ ಅಂತ ಭಾಗವತವು ತಿಳಿಸ್ತಾ ಇದೆ. ವರುಣನಿಗಿಂತ ನಾರದ ಮುನಿಗಳು ಕಿಂಚಿತ್ ಅದಮರು. ಅಗ್ನಿ ಆಗ್ನೇಯ ದಿಕ್ಕಿಗೆ ಅಭಿಮಾನಿ ದೇವತೆ. ಇದರಿಂದ ಆ ದಿಕ್ಕಿಗೆ ಆಗ್ನೇಯ ಅಂತ ಹೆಸರು ಬಂತು. ತತ್ವಾಭಿಮಾನಿ ದೇವತೆ, ವಾಗೀಂದ್ರಿಯಕ್ಕೆ ಮತ್ತು ತೇಜಸ್ತತ್ವಕ್ಕೆ ಅಭಿಮಾನಿಯಾದ ದೇವತೆ ಅಗ್ನಿ. ಋಗ್ವೇದದಲ್ಲಿ ಪ್ರಥಮ ದೇವತೆ, ವಿರಾಟ್ ರೂಪಿ ಪರಮಾತ್ಮನ ಮುಖದಿಂದ ಜನಿಸಿದವನು. ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ ಹೇಳ್ತಾರೆ. ದಕ್ಷ ಪ್ರಜೇಶ್ವರನ ಪುತ್ರಿ ಸ್ವಾಹಾದೇವಿನೇ ಅಗ್ನಿಯ ಪತ್ನಿ. ಸ್ವಾಹ ಮತ್ತು ಸ್ವದ ಅಂತ ಇಬ್ಬರು ಅಗ್ನಿಯರಿಗೆ ಪತ್ನಿಯರು. ಯಾಗಗಳಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಒಯ್ಯುವವನು. ಅದರಿಂದ ಹುತವಹ ಅಮರಾಸ್ಯ ಅಂತೆಲ್ಲ ಅಗ್ನಿಗೆ ಹೆಸರು. ಈ ಅಗ್ನಿಯ ವಾಹನ ಟಗರು. ಇನ್ನು ಭೃಗು ಋಷಿಗಳು ಸರಸ್ವತಿ ತೀರದಲ್ಲಿ ನಡೀತಿರ್ತಕ್ಕಂಥ ಸತ್ರಯಾಗದಲ್ಲಿ ನಾರದರಿಂದ ಆದೇಶಿಸಲ್ಪಟ್ಟು ತ್ರಿಮೂರ್ತಿಗಳ ಸ್ಥಾನಕ್ಕೆ ಯೋಗಶಕ್ತಿಯಿಂದ ಹೋಗಿ ಭಗವಂತನೇ ಸರ್ವೋತ್ತಮ ಅಂತ ಸಾರಿರ್ತಕ್ಕಂಥ ಮಹರ್ಷಿಗಳು, ಭೃಗು ಋಷಿಗಳು. ಬ್ರಹ್ಮನ ಪುತ್ರ ಸ್ವಯಂಭೂ ಮನ್ವಂತರದವರು. ಕವಿ ಮತ್ತು ಚವನ ಇಬ್ಬರು ಇವರಿಗೆ ಪುತ್ರರು. ಖ್ಯಾತಿ ಎನ್ನುವಳು ಭೃಗು ಋಷಿಗಳ ಪತ್ನಿ. ಭೃಗು ಮತ್ತು ಖ್ಯಾತಿಯಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡಿದ್ದರಿಂದ ಲಕ್ಷ್ಮೀದೇವಿಗೆ ಭಾರ್ಗವಿ ಅಂತ ಹೆಸರು. ಪರಶುರಾಮ ದೇವರು ಭೃಗುಕುಲೋತ್ಪನ್ನರೇ, ಇದರಿಂದ ಭಾರ್ಗವ ಅಂತ ಹೆಸರು. ಇನ್ನು ಅಜಗೌರಳ ಪತ್ನಿ ಪ್ರಸೂತಿ. ದಕ್ಷ ಪ್ರಜೇಶ್ವರ ತನ್ನ ಅಳಿಯರಾಗಿರ್ತಕ್ಕಂಥ ಮಹರುದ್ರದೇವರನ್ನು ಅವಮಾನ ಮಾಡ್ತಾರೆ. ಇದರಿಂದ ಕುಪಿತರಾಗಿರ್ತಕ್ಕಂಥ ರುದ್ರದೇವರಿಂದ ದಕ್ಷ ಯಜ್ಞ ಅನ್ನೋದು ಧ್ವಂಸ ಆಗತ್ತೆ. ಆ ಅವಾಂತರದಲ್ಲಿ ದಕ್ಷನ ತಲೆ ಅನ್ನೋದು ಕತ್ತರಿಸಲ್ಪಡತ್ತೆ. ಯಜ್ಞ ದೀಕ್ಷಿತನಾಗಿರ್ತಕ್ಕಂಥ ದಕ್ಷನಿಗೆ ಋಷಿಗಳು ಹೋತದ ತಲೆಯನ್ನು ಇಟ್ಟು ಬದುಕಿಸ್ತಾರೆ. ಇದರಿಂದ ಅಜಗೊರಳ, ಮೇಕೆಯ ಕತ್ತುಳ್ಳ ದಕ್ಷನಿಗೆ ಅಜಗೊರಳ ಅಂತ ಹೆಸರು ಬಂತು. ಅಜ ಅಂದರೆ ಮೇಕೆ, ಕೊರಳು ಅಂದರೆ ಕತ್ತು. ಈ ದಕ್ಷ ಪ್ರಜಾಪತಿಯ ಪತ್ನಿಯೇ ಪ್ರಸೂತಿ ದೇವಿ. ಅಗ್ನಿ, ಭೃಗು, ಪ್ರಸೂತಿ ಮೂವರು ಕೂಡ ಸಮಾನ ಕಕ್ಷೆಯಲ್ಲಿ ಬರ್ತಾರೆ. ಇವರು ನಾರದ ಮುನಿಗಿಂತ ಅದಮರು. ಹೀಗೆ ಇವರಿಷ್ಟರ ತಾರತಮ್ಯವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.